ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್, ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:20. ಆತ್ಮೀಯ ಕೇಳುಗರಿಗೆಲ್ಲ ಡಾಕ್ಟರ್ ಎಚ್ಎಂ ಶಕೀಲ್ ಅಹಮದ್ ಮಾಡುವ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ಗೆ ಅಪ್ಲೈ ಮಾಡಿ. 8550850092 ಅಥವಾ 8550850094 ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಾಳೆ ಬೆಳೆಯ ಅನುಭವ ಕುರಿತು ಪುರದಾಳಿನ ಎಚ್ಎಸ್ ದುರ್ಗಪ್ಪ ಅವರೊಡನೆ ಸಂದರ್ಶನ. ನಮಸ್ಕಾರ ಕೇಳಿದ್ರೆ, ಈ ದಿನ ನಮ್ಮ ಜೊತೆಗೆ ಪುರದಾಳಿನ ಶ್ರೀಯುತ ಎಚ್ಎಸ್ ದುರ್ಗಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ದುರ್ಗಪ್ಪ ಅವರು ಬಹಳ ವರ್ಷಗಳಿಂದ ಬಾಳೆ ಬೆಳೆಯಲ್ಲಿ ಸಾಕಷ್ಟು ಅನುಭವಿಗಳು. ಅವರು ಉತ್ತಮ ಕೃಷಿಕರು ಮತ್ತೆ ಸಾಕಷ್ಟು ಮಿಶ್ರ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದಾರೆ. ಅವರು ಈ ದಿನ ನಮ್ಮ ಜೊತೆಗೆ ಈ ಬಾಳೆ ಬೆಳೆಯ ಸ್ವ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚ್ಕೋತಾರೆ. ನಮಸ್ಕಾರ ದುರ್ಗಪ್ಪ ಅವರೇ. ನಮಸ್ತೆ ಸರ್. ದುರ್ಗಪ್ಪ ಅವರೇ, ನೀವು ಇಷ್ಟು ವರ್ಷಗಳಿಂದ ಈ ಬಾಳೆ ಬೆಳೆಯನ್ನ ಬೆಳ್ಕೊಂಡು ಬರ್ತಾ ಇದ್ದೀರಿ, ನಿಮ್ಮ ಕೃಷಿಗೆ ಬರಲಿಕ್ಕೆ ಏನು ಅಂಶಗಳು ಕಾರಣ ಆಯ್ತು, ನಿಮ್ ಕೃಷಿ ಜೀವನ ಹೇಗ್ ಪ್ರಾರಂಭ ಮಾಡಿದ್ರಿ ಅನ್ನೋದನ್ನ ಸ್ವಲ್ಪ ತಿಳಿಸ್ತೀರಾ? ಭಾರಿ ವರ್ಷದಿಂದ ಮಳೆ ಇಲ್ಲದೆ ನೊಂದು ಬಂದಂತ ಜನ ನಾವು ಸರ್. ಈಗ ಇತ್ತಿತ್ತಲಾಗಿ ಸ್ವಲ್ಪ ಒಳ್ಳೆ ಒಂದು ಬೆಳೆ ಬಂತು, ಎಂತಕ್ಕೆ ಬಾಳಿಗೆ ಬಾಳೆಯನ್ನ ಬೆಳೆಯೋಣಂತ ಒಂದು ಮನಸ್ಸಿನಲ್ಲಿ ಕಂಡು ಬಂತು ನನಗೆ. ಅದಕ್ಕೆ ಮೇ ಎಂಡು ಜೂನ್ ಅಲ್ಲಿ ಗುಂಡಿ ಹೊಡೆಸಿದೆ, 2 ಅಡಿ ಆಗಲ್ಲ. ಯಾವ ತಳಿಯ ಬಾಳೆಯನ್ನ ನೀವು ಬೆಳೀತಾ ಇದ್ದೀರಿ? ಅದು ಪುಟ್ಟಬಾಳೆ ಅಂತ ಬರುತ್ತೆ ಸರ್, ಒಳ್ಳೆ ದಪ್ಪ, ಅದು ಚೆನ್ನಾಗ್ ಬರುತ್ತೆ, ಒಳ್ಳೆ ಮಾರ್ಕೆಟ್ಗೆ ರೇಟ್ಗೆ ಹೋಗುತ್ತೆ ಅದು ತಳಿ. ಅದು ಕರೆಕ್ಟು ಮೇ ಇಂದ ಜೂನಿಗೆ ನೆಟ್ಟು ಬಿಟ್ರೆ ಕರೆಕ್ಟ್ 1 ವರ್ಷದ ಬೆಳೆ ಅದು ಸರ್. ಮತ್ತೆ ಜೂನ್ ಜುಲೈ ಆಗಸ್ಟ್ ತಿಂಗಳಿಗೆ ಬಂದ್ಬಿಡತ್ತೆ, ನಮಗೆ ಅದು ಫಸಲು ಕೊಡುತ್ತೆ. ನಾವು ಮಾಡಿರತಕ್ಕಂತ ಒಂದು ಕೆಲಸದ ಕೂಲಿ ಮಾಡಿರತಕ್ಕಂತ ನಮಗೆ ಲಾಭವನ್ನು ಕೊಡ್ತೈತೆ ಅದು. ಆ ಟೈಮ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಕೊನೆ ಬಂದ್ಬಿಡ್ತೈತೆ. ಯಾವ ಟೈಮಲ್ಲಿ ಬಾಳೆನ ನಾಟಿ ಮಾಡಬೇಕು? ಅದು ಮೇಂಡ್ ಫಸ್ಟ್ ಜೂನಿಂದ ನಮಗೆ ಸಕಾಲಕ್ಕೆ ಸರಿಯಾಗಿ ಅದು ಗೊನೆ ಸಿಕ್ಕುತ್ತೆ ಲಾಭ. ಆ ಟೈಮಿಗೆ ಬರುತ್ತೆ ಅದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಗೊನೆ ಕಡಿಯಕ್ಕೆ ಬಂದ್ಬಿಡ್ತೈತೆ. ಈ ಬೀಜದ ಆರೈಕೆ ಎಲ್ಲ ಹೇಗ್ ಮಾಡ್ತೀರಿ ನೀವು? ಇಂಥ ಬಾಳೆಗಿಡನ ನೆಡ್ಬೇಕಾರೆ ಮೊದಲು ಯಾವ ತರದ ಬಾಳೆ ತಳಿಯನ್ನ ಆಯ್ಕೆ ಮಾಡ್ಕೋತೀರಿ? ಯಾವ ಕ್ರಮದಲ್ಲಿ ಬೀಜ ಆಯ್ಕೆ ಮಾಡ್ಕೋತೀರಿ, ಹೇಗೆ? ಅದು ಸರ್, ಬಾಳೆ ನಾವು ಆಯ್ಕೆ ಮಾಡ್ಬೇಕಾದ್ರೆ ಫಸ್ಟ್ ಸಣ್ಣ ಸಣ್ಣ ಒಂದು ಕಂದುಗಳು ನೋಡ್ಬೇಕು. ಒಂದೂವರೆ ಅಡಿ ಗಂದು ಬರುತ್ತೆ, ಆ ಕಂದನ್ನು ಅಂತವೇ ನೋಡು ಆಯ್ಕೆ ಮಾಡ್ಕೊಳ್ಬೇಕು. ಅದರಲ್ಲಿ ಕೆಲವೇ ಒಂಥರ ರೋಗಗಳು ಬರ್ತವೆ, ಅವು ಉಪಯೋಗ ಬರಲ್ಲ. ಅವು ನಟ್ಟರು ಸಮೇತ ಅದೇ ತರನೇ ಬರುತ್ತೆ ರೋಗನೇ ಅದು. ಅದರಾಗೆ ಅದು ನಾವು ಒಂಥರ ಈಗ ಕೃಷಿ ಇಲಾಖೆರು ಮೆಡಿಸಿನ್ ಕೊಡ್ತಾರೆ, ಆ ಕಂದು ಕಿತ್ತಾದ್ಮೇಲೆ ತಂದು ಅದ್ದಿ ಅದೊಂದು ಬಕೆಟಲ್ಲಿ ಕಳ್ಬೇಕು, ದೊಡ್ಡ ಒಂದು ಡ್ರಮ್ ಅಲ್ಲಿ ಹಾಕಿ ಆ ಔಷಧಿ ಪೌಡ್ರು ಹಾಕಿ ಅದಕ್ಕೆ ಸಗಣಿ ಮಿಕ್ಸಿತ್ತು ಮಾಡ್ಬೇಕು ಸರ್. ಆಮೇಲೆ ಅದನ್ನ ಅದ್ದಿ ಎಲ್ಲ ಒಂದ್ ಕಡೆ ಇಟ್ಬಿಡ್ಬೇಕು. ಎಷ್ಟು ಒಂದ್ ನಾವು ಗುಣಿ ಮಾಡ್ತೀವೋ 1000 ಮಾಡ್ಬೋದು, 800 ಮಾಡ್ಬೋದು, ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಮಾಡ್ಕೋಬಹುದು. ಒಂದ್ ದಿನ ಬಾಡ್ಸಿವಿ, 2 ದಿವಸ ಬಾಡಿಸಿ ನೆಟ್ಟರು ಪರವಾಗಿಲ್ಲ. ಒಳ್ಳೆ ಕೊನೆಗೆ ಆ ಗುಂಡಿ ಚೆನ್ನಾಗಿ ಮೆಟ್ಟಿ ಗುಂಡಿ ತೋಡಿ 2 ಅಡಿ ಚೆನ್ನಾಗಿ ಉಳಿಮೆ ಮಾಡಿ ಸುತ್ತ ಮಣ್ಣು ಮುಚ್ಚಿ ನಟ್ಟು ಬಿಟ್ರೆ ಒಂದ್ ತಿಂಗಳ ಒಳಗೆ ಅದು ಸುಳಿ ಬಂದ್ಬಿಡ್ತೈತೆ ಫಲವತ್ತಾಗಿ. ಭತ್ತ ಭತ್ತ ನೆಕ್ಸ್ಟ್ ಒಂದ್ ಸ್ವಲ್ಪ ಒಂದು 3 ತಿಂಗಳು 4 ತಿಂಗಳ ನಂತರ ಅದು ಮೇಲೆ ಹೋಗಿರ್ತೈತೆ ಗಿಡ. ಆವಾಗ ಸ್ವಲ್ಪ ನಾವು ಗೊಬ್ಬರ ಕೊಡ್ಬೇಕು ಗಿಡ ಎದ್ಮೇಲೆ. 1 ವರ್ಷ ಹೋದ 1 ವರ್ಷದೊಳಗೆ ಅಂತೂ ಗೊನೆ ಬರುತ್ತೆ ಸರ್. ನಾನು ಒಂದು 800 ಗುಂಡಿ ಹಾಕಿದ್ದೆ ಹಿಂದೆ, ಒಂದು 2-4 ವರ್ಷದ ಹಿಂದೆ. ಕರೆಕ್ಟ್ ನನ್ನ ಟೈಮ್ಗೆ ಶ್ರಾವಣ ತಿಂಗಳಲ್ಲಿ ಬಂತು ಸರ್, ಅದು ಒಳ್ಳೆ ಗೊನೆ ಬಂತು. ಒಂದೊಂದು ಗೊನೆ 15-20 ಕೆಜಿ ಬಂತು. ನನಗೆ ಸ್ವಲ್ಪ ಚೆನ್ನಾಗಿ ಉತ್ತಮವಾಗಿ ಕಾಣಿಸ್ತದೆ ಈಗಲೂ. ಇದೀಗೆಲ್ಲ ಕಿತ್ತಾಕ್ಬೇಕು. ನೀವು ನೋಡಿ ದುರ್ಗಪ್ಪ ಅವರೇ, ನೀವು ಈ ಕಂದಿನ ಆಯ್ಕೆ ಬಗ್ಗೆ ಹೇಳ್ತಾ ಇದ್ರಿ, ಬೀಜ ನಾಟಿ ಮಾಡ್ಬೇಕಾದ್ರೆ ಮೊದಲು ಯಾಕೆ ಕಂದನ್ನ ಆಯ್ಕೆ ಮಾಡ್ಕೋಬೇಕು, ಅದರ ಉದ್ದೇಶ ಏನು ನಿಮ್ಮ ಅನುಭವದಲ್ಲಿ? ಅದು ನಮ್ಮ ಅನುಭವದಲ್ಲಿ ಸರ್, ಅಂತ ಆಗೋಗುದು ಕೆಲವೇ ರೋಗ ಇರತಕ್ಕಂತ ಕಂದನ್ನು ನಟ್ಟರೆ ಬೀಜ ಉಪಯೋಗ ಆಗಿ ಗೊನೆ ಬರಲ್ಲ, ಗಿಡ ಫಲವತ್ತಾಗಿ ಬರೋದಿಲ್ಲ ಸಸಿ. ಅಂತದನ್ನೇ ನೋಡಿ ನಾವು ಆ ತಳಿಯನ್ನ ಆಯ್ಕೆ ಮಾಡ್ಕೋಬೇಕು. ಹಾಗಿದ್ರೆ ಅದು ಮುಂದರ್ದ ಬೆಳೆ ಚೆನ್ನಾಗಿ ಬರುತ್ತೆ. ಈಗ ನೀವು ಈ ಬೀಜನ ಕಂದನ ಆಯ್ಕೆ ಮಾಡ್ಕೊಂಡ್ರಿ, ಸುಮಾರು ಈ ಬಾಳೆನ ಎಷ್ಟು ಅಂತರದಲ್ಲಿ ನಡಿಬೇಕು, ಹೇಗೆ ಎಷ್ಟು ಆಳದಲ್ಲಿ ನಾಟಿಯನ್ನ ಮಾಡ್ಬೇಕು? ಅದು ಸರ್, ಒಂದೊಂದು 7-8 ಅಡಿ ಗುಂಡಿ ಹೊಡಿಬೇಕು, 2 ಅಡಿ ಗಾತ ಹೊಡಿಬೇಕು, ಅಗಲ 2 ಗಾತ 2 ಅಷ್ಟು ಹಾಕಿ ಆ ಕಂದನ್ನು ಇಡಬೇಕು. ಒಳಗಡೆ ಗೊಬ್ಬರ ದನಿ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು, ಒಂದೊಂದು ಬುಟ್ಟಿ ಹಾಕ್ಬೇಕು ಕೊಟ್ಟಿಗೆ ಗೊಬ್ಬರ. ಸ್ವಲ್ಪ ಇವು ಸಾವಯವ ಗೊಬ್ಬರ ಯಾವ್ದೋ ಸ್ವಲ್ಪ ಹಾಕ್ಬೋದು, ತೊಂದರೆ ಆಗಲ್ಲ. ನಾನು ಹಾಕಿದ್ದೆ ಸರ್, ಚೆನ್ನಾಗಿ ಬಂತು. ನಾನು ಹಾಕಿದ್ಮೇಲೆ ನಾಟಿ ಮಾಡಿದ್ಮೇಲೆ ಅದರ ಆರೈಕೆ ಯಾವ ತರ ಇರ್ತದೆ? ಆರೈಕೆ ಅದೇ ಬುಡ ಎಲ್ಲ ಕೃಷಿ ಮಾಡೋದು, ಸ್ವಲ್ಪ ಕಳೆ ಕಸ ಕಡ್ಡಿ ಬರಲ್ದಂಗೆ ಬುಡಕ್ ಸ್ವಲ್ಪ ಸ್ವಲ್ಪನೇ ಮುನ್ನ ಎತ್ತಬೇಕು. ಒಂದೇ ಸರಿ ತುಂಬಾ ಹೋಗ್ಬಾರ್ದು ಗುಣಿ ಒಳಗೆ, ಅದು ಅಲ್ಲಿ ಶ್ವಾಸ ಕಡ್ದಂಗೆ ಬಿಡುತ್ತೆ. ಸ್ವಲ್ಪ ಅರ್ಧಕ್ಕೆ ಬಿಟ್ಬಿಡ್ಬೇಕು ಸರ್ ಅದು. ಮತ್ತೊಂದ್ ಸ್ವಲ್ಪ ಹೋಗಿ ಒಂದು 4 ತಿಂಗಳು ನಂತರ ಮುನ್ನಳಿಬೇಕು ಅದಕ್ಕೆ. ಆವಾಗ ಇದೊಂದು ಫಸ್ಟ್ ನಟ್ಟಿರ್ತಕ್ಕಂಥದ್ದು ಗೊನೆ ಬರುತ್ತೆ, ಮತ್ತೊಂದು ಪೀಕ ಬರುತ್ತೆ. ಅದರಲ್ಲಿ 2ನೇ ತಳಿ ಅಂತ ಒಂದು ಇಡಬಾರ್ದು, ಅದ್ರ ಪಕ್ಕದಾಗೆ ಒಂದೇ ಬಿಟ್ಟಿರ್ಬೇಕು ಸರ್. ಒಳ್ಳೆ ಚೆನ್ನಾಗಿ ಬರುತ್ತೆ ಅದು. ಆ ಕಡೆ ಈ ಕಡೆ ಚೀಕ್ ಬರ್ತಾ ಇರ್ತವೆ, ಆ ಚೀಕ್ಗಳನ್ನ ಬಿಡಬಾರ್ದು, ಒಂದೇ ಬಿಡ್ಬೇಕು. ಸ್ವಲ್ಪ ಒಂದು 4-5 ತಿಂಗಳು ಕಳೆದು ಒಂದು ಬಿಡ್ಬೇಕು ಇನ್ನೊಂದು, ಅದ್ರ ಜೊತೆಲಿ ಕೊನೆಗೆ ಇದು ಮುಂದೋಗ್ತಾ ಇರ್ತೈತೆ, ಅದು ಬರ್ತಾ ಇರ್ತೈತಿ. ಆವಾಗ ಇದನ್ನ ಕಟಾವ್ ಆಗದ ನಂತರ ಅದು ಬರ್ತೈತೆ. ಅವಾಗ ಒಟ್ಟು 3 ಪೀಕ ತೆಗಿಬೇಕು ಸರ್. ಒಂದು ಬೆಳೆ ಬಾಳೆ 3 ಫಸಲು ಬರುತ್ತೆ, ಚೆನ್ನಾಗಿ ಬರುತ್ತೆ ಸರ್. ಅದನ್ನ ಮಧ್ಯಂತರಲ್ಲಿ ಕೃಷಿ ಮಾಡ್ಬೇಕು ನಾವು. ಮತ್ತೆ ಸುಮ್ಮನೆ ನಟ್ಟೆ ಒಟ್ಟು ಅಲ್ಲಿ ಮಾಡಿದೆ, ಒಂದ್ ಫಸಲು ಬಂತು ಸದ್ಯ ಕೊಡ್ತು ಬರಲ್ಲ. 3 ಪೀಕ ಚೆನ್ನಾಗಿ ಬರುತ್ತೆ ಸರ್ ಫಸಲು, ಮಾಡಿ ತೆಗೆದ್ದೀನಿ ನಾನು. ಈ ಬಾಳೆ ಬೆಳೆಗೆ ನೀರಿನ ನಿರ್ವಹಣೆ ಎಲ್ಲ ಹೇಗ್ ಮಾಡ್ತೀರಿ? ನೀರು ಕೊಡ್ಬೇಕು ಸರ್. ನೀರ್ ಇಲ್ದೆ ಯಾವ್ದ್ ಬರುತ್ತೆ ಸರ್? ನೀರು ನಾವು ಕರೆಕ್ಟ್ ಆಗಿ ವಾರದಲ್ಲಿ 1 ಸಾರಿನಾದ್ರು ಕೊಡ್ಬೇಕು, 1-2 ಸಾರಿ ನೀರು ಕೊಡ್ಬೇಕು. ಈ ಬೇಸಿಗೆಯಲ್ಲಂತೂ ಈ ವರ್ಷ ಇಲ್ಲ ಬಿಡಿ, ಈ ವರ್ಷ ಮಳೆಗಾಲ ಕುಡಿಯಕ್ ನೀರು ಇಲ್ಲ, ಇಲ್ಲೂ ಇಲ್ಲ, ಬಾಳೆ ಎಲ್ಲ ಹೋಗ್ಬಿಡ್ತು, ಬಾರಿ ಕಷ್ಟ ಆಗಿದೀಗ. ಆದ್ರೂ ನಾವು ಬೇಸಿಗೆ ಟೈಮಲ್ಲಿ ಕರೆಕ್ಟ್ ಆಗಿ ವಾರದಲ್ಲಿ 2 ಸಾರಿ ಚೆನ್ನಾಗಿ ನೀರು ಕೊಡ್ಬೇಕು, ಆವಾಗ ಗೊನೆ ಚೆನ್ನಾಗಿ ಬರುತ್ತೆ. ಸುಮಾರಾಗಿ ನೀವು ನಾಟಿ ಮಾಡಿರೋಂತ ಬೆಳೆ ಎಷ್ಟು ದಿನಕ್ಕೆ ಫಸಲು ಬರ ಕೊಡ್ಲಿಕ್ಕೆ ಶುರು ಮಾಡ್ತದೆ? ನಾವು ಮಾಡಿರತಕ್ಕಂತ ಬೆಳೆ ಅದೇ ಜೂನ್ ಅಲ್ಲಿ ಹಾಕಿದ್ರೆ ಸರ್ 12-13 ತಿಂಗಳಾಗತ್ತೆ ಫಸಲು ನಮ್ ಕೈಗೆ ಸಿಕ್ಬೇಕು ಅಂದ್ರೆ, ಅಲ್ಲಿವರೆಗೂ ಬರೋದಿಲ್ಲ. ಯಾವ ತಳಿ ಬೆಳೆನ ಬಾಳೆನ ಬೆಳೆದಿದ್ದೀರಿ? ನಾವು ಇವು ಪುಟ್ಟಬಾಳೆ ಅಂತ ಬರುತ್ತೆ, ಆಮೇಲೆ ಈ ಶೈಲಮು, ಈ ಏಲಕ್ಕಿ. ಏಲಕ್ಕಿ ಸಣ್ಣ ಬಾಳೆ ಸರ್, ಸಣ್ಣ ಸೈಜ್ ಹಣ್ಣಿನಿಂದ ಅದು ಅದು ಭಾರಿ ದಪ್ಪ ಗೊನೆ ಬರಲ್ಲ. ಅದು ಈ ಪುಟ್ಟಬಾಳೆ ಅಂತ ಬರುತ್ತಲ್ಲ ಅದು ಅದು ಒಳ್ಳೆ ಮಾರ್ಕೆಟ್ಗೆ ಒಳ್ಳೆ ಚೆನ್ನಾಗಿ ಬರುತ್ತೆ, ಆಮೇಲೆ ಉದ್ದ ಗೊನೆನೂ ಬರುತ್ತೆ, ತೂಕ ಬರುತ್ತೆ. ಹೀಗೆ ಈ ಬಾಳೆಗೊನೆ ಬಲ್ತಿದೆ ಅಂತ ಹೇಳಿ ಅದರ ಸ್ವಲ್ಪ ದಪ್ಪತನವನ್ನ ಕಾಪಾಡ್ಕೊಳ್ಳೋದಕ್ಕೆ ನೀವು ಯಾವ್ದಾದ್ರು ನಿಮ್ಮ ಅನುಭವದಲ್ಲಿ ನಿಮ್ದೇ ಆದ ಉಪಾಯಗಳಿದಾವ? ಹೀಗೆ ನಮ್ಗೆ ಆದಂತ ಒಂದು ಕೃಷಿ, ಈಗ ಔಷಧಿ ತರ್ತೇವೆ ನಾವು ಅಲ್ಲಿ, ಅದಕ್ಕೆ ಒಂದು ಪೌಡರ್ ಕೊಡ್ತಾರೆ ಅವರು. ಬಾಳೆ ಗೊನೆ ಚೆನ್ನಾಗಿ ಗೊನೆ ಬಂದು ಮೂಕು ಒಂದು ಹಂತದಲ್ಲಿ ಹೊಂಟು 1 ತಿಂಗಳ ನಂತರ ಹೋಗ್ಬೇಕದು. ಆವಾಗ ಆ ಗೊನೆ ಮೂಕು ಬರುತ್ತೆ ಸರ್, ಅದು ಆ ಮೂಕು ಒಂದು ಕಂದಲೆಯಲ್ಲಿ ತೆಗೆದು ಬಿಡ್ತು. ಆಮೇಲೆ ಏನ್ ಮಾಡ್ತೀವಿ, ಅದಕ್ಕೆ ಒಂದು ಔಷಧಿ ಒಂದು ಸಿಂಪಡಿಸ್ಬೇಕು. ಅದನ್ನ ಅಗ್ರಿಕಲ್ಚರ್ ಕೊಟ್ಟಿರ್ತಾರೆ ಅಲ್ಲಿ ಹೋಗಿ ನಮ್ಮ ಮನೆ ತಿತ್ತಾಳಿ ಮೂಕಿಗೆ ಮತ್ತು ಬಾಳೆ ಗೊನೆಗೆ ಕಾಯಿಗೆ ದಪ್ಪ ಬರುತ್ತೆ ಸರ್ ಅದ್ರ ಹೊಡೆದ್ರೆ ಒಳ್ಳೆ ತಮಗೆ ದಪ್ಪನು ಬರುತ್ತೆ, ಹಣ್ಣು ಒಳ್ಳೆ ಸೈಜು ನೈಸ್ ಆಗಿ ಸೈಜ್ ಬರುತ್ತೆ. ಅದು ಆ ಕೆಲಸವನ್ನು ಮಾಡಿನಿ ಸರ್, ಚೆನ್ನಾಗ್ ಬಂದಿದೆ. ಅವ್ರು ಕೊಟ್ಟಿರ್ತಕ್ಕಂತ ಮನೆಯತ್ತೆ ಪರಿಕರ. ಎಷ್ಟು ಬಾಳೆ ಹಾಕಿದ್ದೀರಿ? ನಾನೊಂದು 800 ಗುಂಡಿ ಹಾಕಿದ್ದೆ ಕಂದು. ನನಗೆ 40 ಹೆಚ್ಚು ಕಮ್ಮಿ ಬಂತೇನ, ಒಂದ್ 2-3 ವರ್ಷ ಕೊಟ್ಟೆ. ಅವಾಗ ಚೆನ್ನಾಗಿ ಲಾಭ ಆಯ್ತು ನನಗೆ. ಮಾರ್ಕೆಟ್ ಹೋಗಿ ಹೆಚ್ಚು ಕಮ್ಮಿ ಕೆಜಿ 40 ರೂಪಾಯಿಗೆ ಹೋಗಿದ್ದೆ ಸರ್, ನಾನು ಕೊಟ್ಟಿರ್ತಕ್ಕಂಥ ಟೈಮಲ್ಲಿ. ಕಡಿಗೊಂದು ಅಷ್ಟು ವರ್ಷ ಡೌನ್ ಆಗಿದ್ದೆ, ರೇಟ್ ಅಷ್ಟು ಬಂದೇ ಇರಲ್ಲ. 10-12 ರೂಪಾಯಿ ಹೋಯ್ತು. ಫಸ್ಟ್ ಕೊಯ್ಲು ಬಂದಾಗ ಚೆನ್ನಾಗಿ ಬೆಲೆ ಸಿಕ್ತು ನನಗೆ ಮಾರ್ಕೆಟಲ್ಲಿ. ಬಾಳೆ ಎಲೆ ಎಲ್ಲ ಮಾರಾಟ ಮಾಡ್ತೀರಾ? ಹೌದು ಸರ್, ಸ್ವಲ್ಪ ಸ್ವಲ್ಪ ಅವರು ಬರೋರು ತಗೊಂಡು ಹೋಗೋರು, ಇಲ್ಲಿದ್ದೆ ಬಂದು ಹೋಗ್ಯಾರು ಸಿಟಿಯವರು. ಬೇರೆ ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಿ? ಬೆಳೆ ಸ್ವಲ್ಪ ಶುಂಠಿ ಬೆಳೀತಿದ್ದೆ. ಶುಂಠಿ ಒಳಗೆ ನಾನು ನುಗ್ಗೆ ಬೆಳೀತಿದ್ದೆ ಸರ್, ಒಂದು 10 ಗಿಡ ನುಗ್ಗೆ ಮಾಡಿದ್ದೆ. 10 ಗಿಡಕ್ಕೆ 10 ಕ್ವಿಂಟಲ್ ಬೆಳೆದಿನ್ ನಾನು ನುಗ್ಗೆಕಾಯಿ. ಹೆಚ್ಚು ಕಮ್ಮಿ ನನಗೆ 30 ರೂಪಾಯಿ ಕಿಲೋ ಹಾಗೂ ಮಾರಿನಿ, 15 ರೂಪಾಯಿಂಗ್ಲೂ ಮಾರಿನಿ. ನನಗೆ ನುಗ್ಗೆಕಾಯಲ್ಲಿ ಚೆನ್ನಾಗಿ ಲಾಭ ಸಿಕ್ಕಿದ್ದೆ. ಇವಾಗ್ಲೂ ಇದಾವ ನುಗ್ಗೆ ಮರಗಳು? ಇವಾಗಲೂ ಇದಾವೆ, ಅಷ್ಟು ಈ ಸಾರಿ ಬಂದಿಲ್ಲ. ಈ ಸಾರಿ ಒಂದು 2 ಕ್ವಿಂಟಲ್ ಒಳಗಾದ್ರು. ಯಾಕೆ ಈ ವರ್ಷ ನುಗ್ಗೆ ಬೆಳೆ ಕಡಿಮೆ ಆಯ್ತು? ಮಳೆ ಸ್ವಲ್ಪ ಕುಂಠಿತ ಆದ ಕಾರಣದಿಂದ ಅಂತ ಒಂದು ಇಳುವರಿ ಬಂದಿಲ್ಲ. ಆಮೇಲೆ ಇಬ್ಬನಿ ಅಂತ ಬರುತ್ತೆ ಇಲ್ಲಿ ನಮ್ಮಲ್ಲಿ ವಾತಾವರಣ. ಹೂ ತೆನೆಗಡತ್ತಲ್ಲ ಮಾವು, ಆ ತೆನೆ ಗರ್ತು ಬಿಡ್ತದೆ ಸರ್ ಹೂ ಬಂದ ಟೈಮಲ್ಲಿ. ಸ್ವಲ್ಪ ಶುಂಠಿನೂ ಬೆಳೀತಿದ್ದೆ, ಹೆಚ್ಚು ಕಮ್ಮಿ ಒಂದು ಶುಂಠಿ ನಾನೊಂದು 8-10 ಕ್ವಿಂಟಲ್ ಬೆಳೀತಿದ್ದೆ. ಅದರಲ್ಲಿ ಏನ್ ಮಾಡ್ತಾ ಇದ್ದೆ ಅಂದ್ರೆ ಸರ್, ಬರೀ ಶುಂಠಿ ಒಂದೇ ಬೆಳೀತಿದ್ದಿರಲ್ಲ ನಾನು, ಸ್ವಲ್ಪ ಬೀನ್ಸ್ ಅಂತ ಬರುತ್ತಲ್ಲ ಡಬಲ್ ಬೀನ್ಸ್ ಅಂತ ಉದ್ದ ಬರುತ್ತೆ ಸರ್, ಅದನ್ನು ಸ್ವಲ್ಪ ನಾನು ಇದು ಬರಲಿ ಅದು ಬರಲಿ ಅಂತ ಬೆಳೀತಿದ್ದೆ. ಅವಾಗ ನನಗೆ ಬೀನ್ಸ್ ಚೆನ್ನಾಗಿ ಬಂತು, ಶುಂಠಿನೂ ಸ್ವಲ್ಪ ಜನ ಎಲ್ಲ ಹಾಳು ಮಾಡ್ಕೊಂತಾನೆ ಒಂದು ಶುಂಠಿ ಅಂದ್ರು. ಕೊನೆಗೆ ಅದೆಲ್ಲ ಅವಾಯ್ಡ್ ಆಗಿ ಹೋಗ್ಬಿಡ್ತು. ಅದು ಫಸಲೆಲ್ಲ ಪೈರೆಲ್ಲ ಬಂದ ಮೇಲೆ ಅದು ಡಬಲ್ ಬೀನ್ಸ್ ಅಂತ ಉದ್ದೊಂದೆಲ್ಲ ಕಿತ್ತಾಕ್ಬಿಟ್ಟೆ ಗುಟ್ಟ. ಶುಂಠಿಗೆ ಏನು ಎಫೆಕ್ಟ್ ಆಗಿರಲ್ಲ ನನ್ನ ಅನಿಸಿಕೆಯಲ್ಲಿ. ನಾ ಮಾಡಿರ್ತಕ್ಕಂತ ಬೆಳೆ ಚೆನ್ನಾಗೇ ಬಂತದ್ದು. ಒಂದ್ 2 ವರ್ಷ ಮಾಡಿದ್ದೆ ಸರ್ ಶುಂಠಿಯ. ಆಮೇಲೆ ಬೀನ್ಸ್ ಚೆನ್ನಾಗ್ ಬಂತು. ಸಾಲ ಏನಾರು ಮಾಡಿದೀರಾ? ಹಾ, ಸಾಲ ಮಾಡಿ ಮತ್ತೆ ಯಾರ ಹತ್ರ ತಗೊಂಡು ಮುಂದಾರಿಸ್ಬೇಕು, ಮತ್ತೆ ಜನಕ್ಕೆಲ್ಲ ಕೆಲವು ಕೊಡ್ಬೇಕು, ಅದಿಲ್ದೆ ಆಗತ್ತ ಸರ್? ನಾನೇನು ಖಾತಿಲ್ಲ ಏನಿಲ್ಲ, ಒಂದ್ 4 ಎಕರೆ ಬಗರ್ಕೊಂಬ ಜಾಗ ಇದೆ ಸರ್. ಅದರಲ್ಲೇ ಮತ್ತೆ ಏನೇ ಸರ್ಕಾರದವ್ರು ಯಾವ್ದು ಒಂದು ಬ್ಯಾಂಕ್ ಅಲ್ಲಿ ಲೋನ್ ಎಲ್ಲ ಫೋನ್ ಇಲ್ಲ, ಇದರಲ್ಲೇ ನಮ್ಮ ಮುಂದಾರಿಸ್ಕೊಂಡು ಬಂದದ್ದು. ಮತ್ತು ಬಾಳೆನೂ ಚೆನ್ನಾಗ್ ಬರುತ್ತೆ ಮಾಡಿದ್ರೆ ನಾವು ಮಾಡ್ದಂಗೆ ಸರ್ ಯಾವುದೇ ಒಂದು ಕೆಲಸ ಆಗಲಿ. ಕೃಷಿ ನಮಗೆ ಖುಷಿ ಕೊಡ್ತಾ ಇದೆ. ಕೃಷಿ? ಹೌದು ಸರ್. ಮನೇಲಿ ಯಾರ್ಯಾರಿದ್ದೀರಿ? ಮನೇಲಿ ನಮ್ಮ ಮನೆಯವರು, ನಮ್ಮ ಹೆಂಡತಿ, 2 ಮಕ್ಕಳು, ಗಂಡು ಮಕ್ಕಳು, 4 ಜನ. ಎಲ್ಲ ಕೃಷಿ ಕೆಲಸ ಮಾಡ್ತಾರ? ಹಾ, ಒಬ್ಬ ಹುಡುಗ ಮನೆಗಿದ್ದಾನೆ. ಒಬ್ಬನ ಹುಡುಗ ಈ ಸರಿ ಒಂದ್ 2 ವರ್ಷ ಆಯ್ತು, ಅಗ್ನಿ ಸಮಿತ ಪೈರ್ ಇಂಜಿನ್ ಆಫೀಸ್ ಅಲ್ಲಿ ಇದ್ದಾನೆ. ಸರ್ಕಾರಿ ಕೆಲಸ? ಸರ್ಕಾರಿ. ಒಂದ್ 2 ವರ್ಷ ಆಯ್ತಿ ಈ ಟೇಷನ್. ಒಂದ್ 4 ತಿಂಗಳ ಟೇಷನ್ ಹಾಕ್ಯಾರೆ. 4 ತಿಂಗಳು ಒಬ್ಬ ಹುಡುಗ ಮನೆಗೆ ಇದ್ದಾನೆ. ನಿಮಗೆ ಕೃಷಿ ಕಾರ್ಮಿಕರ ಸಮಸ್ಯೆ ಏನಾದ್ರೆ ಇದೆಯಾ? ನೀವೇ ಸ್ವಂತವಾಗಿ ಮಾಡ್ತೀರಾ ಅಥವಾ ಜನರನ್ನ ಬಳಸ್ಕೊತೀರಾ? ಸ್ವಲ್ಪ ಅವಾರ್ಡ್ಸ್ಗಿಂತೀವಿ, ಕರ್ಕೊಳ್ತೀವಿ ಒಂದೊಂದು ಟೈಮಲ್ಲಿ ಸರ್. ನಾವು ಸ್ವಂತಾಗಿ ಮಾಡ್ತೀವಿ. ಸ್ವಲ್ಪ ಆಕಳಿದೆ, ಸಿಂಧಿ ಆಕಳು, ಅದನ್ನು ಸ್ವಲ್ಪ ಮೇಂಟೈನ್ ಮಾಡ್ತೀವಿ. ಡೈರಿ ಇದೆ, ಇಲ್ಲೇ ಹಾಲಾಕ್ತೀವಿ. ಏನೋ ಒಂದು ರೂಪದಲ್ಲಿ ಸರ್ ಜೀವನವನ್ನು ಸಾಗಿಸ್ಬೇಕಾ ಕಾಲ ಕಳ್ಕೊಂಡು. ಅಂದ್ರೆ ಯಾವುದೇ ಒಂದು ಬೆಳೆಗೆ ಅಥವಾ ಯಾವುದೇ ಒಂದು ಇದಕ್ಕೆ ಸೀಮಿತ ಆಗ್ತೇನೆ, ಬೇರೆ ಬೇರೆ ಬೆಳೆಗಳನ್ನ ಬೆಳೆದ್ರು ಕೂಡ ತುಂಬಾ ಲಾಭ. ಒಂದ್ರಲ್ಲಿ ಹೋದ್ರೆ ಇನ್ನೊಂದ್ರಲ್ಲಿ ಬರ್ತದೆ ಅಂತಕ್ಕಂಥದ್ದು. ಒಂದ್ರಲ್ಲೇ ಬರುತ್ತೆ ಅಂತ ನಾನು ಮಾಡ್ತಾ ಇರೋದು. ಬರೇ ಒಂದೇ ಅಲ್ಲ, ಅದನ್ನ ಒಂದನೇ ಬೆಳೆಯನ್ನ ಅವಲಂಬಿಸಿಕೊಂಡಿಲ್ಲ. ತಂದ ರೂಪದಲ್ಲೇ ಮತ್ತೊಂದು ಬೆಳೆ ಯಾರು ಬರಲಿ ಅಂತ ಮಾಡಿದ್ದೆ. ಚೆನ್ನಾಗಿ ಬಂದಿದ್ದು. ಮಳೆಗಾಲ ಆದ್ರೆ ಮಳೆ ಇಲ್ಲ ಅಂದ್ರೆ ಏನು ಬರಲ್ಲ. ಈ ಸಾರಿ ಮಳೆನೇ ಕಡಿಮೆ ಆಯ್ತು, 2 ವರ್ಷ ಆಯ್ತು. ಇಲ್ಲಿ ಮಟ್ಟಕ್ಕೆ ಈ ತರ ಮಾಡ್ಕೊಂಡು ಬರ್ತಾ ಕಾಲ ಹಾಕೊಂಡು ಬರ್ತಾ ಇದೀವಿ ಸಾರು. ಧನ್ಯವಾದಗಳು ದುರ್ಗಪ್ಪ ಅವರೇ. ಇದುವರೆಗೆ ನಮ್ಮ ಭದ್ರಾವತಿ ಆಕಾಶವಾಣಿಯ ಜೊತೆಗಿದ್ದು ತಮ್ಮ ವಿಶೇಷವಾಗಿ ಬಾಳೆ ಬೆಳೆಯ ಅನುಭವಗಳು ಮತ್ತೆ ನಿಮ್ಮ ಈ ಮಿಶ್ರ ಕೃಷಿಯ ಅನುಭವಗಳ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ನಿಮಗೆ ನಮ್ಮ ಆಕಾಶವಾಣಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಬಾಳೆ ಬೆಳೆಯ ಅನುಭವ ಕುರಿತು ಪುರದಾಳಿನ HS ದುರ್ಗಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ವೀಳ್ಯದೆಲೆ ಬೇಸಾಯದ ಅನುಭವ ಕುರಿತು ಹಿರೇಕೆರೂರು ತಾಲೂಕು ಕಮಲಾಪುರದ ಚೇತನ್ ಅವರೊಡನೆ ಸಂದರ್ಶನ. ನಮಸ್ಕಾರ ಸ್ನೇಹಿತರೆ. ಈ ದಿನ ನಮ್ಮ ಜೊತೆಗೆ ಹಿರೇಕೆರೂರು ತಾಲೂಕು ಕಮಲಾಪುರದ ಶ್ರೀಯುತ ಚೇತನ್ ಅವರು ನಮ್ಮ ಜೊತೆಗಿದ್ದಾರೆ. ಚೇತನ್ ಅವರು ಬಹಳ ವರ್ಷಗಳಿಂದ ಕೃಷಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ಬಹಳಷ್ಟು ಜನಕ್ಕೆ ಈ ವೀಳ್ಯದ ಎಲೆಯ ಅನುಭವ ಬಹಳಷ್ಟು ಇರ್ತದೆ. ಬಹಳಷ್ಟು ಧಾರ್ಮಿಕ ಕಾರ್ಯಗಳಿಗೆ ಮತ್ತು ಬೇರೆ ಬೇರೆ ಬಾಯಿಯ ರುಚಿಗೋಸ್ಕರವಾಗಿಯೂ ಹಾಗೂ ಬೇರೆ ಬೇರೆ ಉದ್ದೇಶಗಳಿಗೋಸ್ಕರವಾಗಿ ಇವತ್ತು ವೀಳ್ಯದ ಎಲೆಯ ಬಳಕೆ ಸಾಕಷ್ಟು ಜನರಲ್ಲಿ ಸಾಕಷ್ಟು ರೀತಿಯಲ್ಲಿ ಇರ್ತದೆ. ಅಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಜೊತೆಗೆ ಚೇತನ್ ಅವರು ವಿಶೇಷವಾಗಿ ಈ ವೀಳ್ಯದ ಎಲೆ ಬಳ್ಳಿಯ ಬೇಸಾಯದಲ್ಲಿ ಸಾಕಷ್ಟು ಅನುಭವಿಗಳು ಕೂಡ ಹೌದು, ಅವರ ಅನುಭವಗಳನ್ನ ಇವತ್ತು ನಮ್ಮ ಜೊತೆಗೆ ಹಂಚಿಕೊತಾರೆ. ನಮಸ್ಕಾರ ಚೇತನ್ ಅವರೇ. ನಮಸ್ಕಾರ. ಚೇತನ್ ಅವರೇ, ನೀವು ಈ ವೀಳ್ಯದಲ್ಲಿ ಬಳ್ಳಿಯ ಬೇಸಾಯದಲ್ಲಿ ಸಾಕಷ್ಟು ಅನುಭವಗಳನ್ನ ಪಡ್ಕೊಂಡಿದ್ದೀರಿ. ನೀವು ಈ ಬಳ್ಳಿಯನ್ನ ಬೇಸಾಯ ಮಾಡ್ಲಿಕ್ಕೆ ಹೇಗೆ ಶುರು ಮಾಡಿದ್ರಿ? ನಾವು ಬೆಳಕನ್ನಕ್ಕೋಸ್ಕರ ಶುರು ಮಾಡಿದ್ವಿ, ಎಲೆ ಬೆಳೆ ಬೆಳೆಯಕ್ಕೆ, ಅದರಿಂದ ದುಡ್ಡಾಗುತ್ತೆ ಅಂತಂದು ಆತರ ಬೆಳೆಸಕ್ಕೋಸ್ಕರ ಸಾಕಾಣಿಕೆ ಮಾಡಿದ್ವಿ, ಅದನ್ನ ಶುರು ಮಾಡಿದ್ವಿ. ನೀವೇನು ಓದಿದ್ದೀರಿ ಚೇತನ್ ಅವರೇ? ನಾವು 8ನೇ ಕ್ಲಾಸ್ವರೆಗೆ ಓದಿದ್ದೇವೆ. ಯಾಕೆ ನೀವು ಓದಿಲ್ಲ? ನಾವು ಮನೆ ಹೊಲದಲ್ಲಿ ಕೆಲಸ ಮಾಡಕ್ಕಿದ್ದಿಲ್ಲ, ನಮ್ದು ಒಂದ್ ಸ್ವಲ್ಪ ಸಮಸ್ಯೆ ಆಗಿತ್ತು, ನಮ್ಮ ಅಪ್ಪಾಜಿ ಅವರು ಇದ್ದಿಲ್ಲ, ಕುರಿಯ ಸಂಬಳ ಇದ್ರು, ನಾವು ಹಂಗಾಗಿ ಶಾಲೆ ಬಿಟ್ಟು ಕೆಲಸ. ಯಾರ್ಯಾರಿದ್ದೀರಿ ಮನೆಯಲ್ಲಿ? ನಮ್ ತಮ್ಮ, ನಾನು, ನಮ್ಮ ಅಪ್ಪಾಜಿ, ನಮ್ಮಅಮ್ಮ, ನಮ್ ಪಾಪಿ. ಈಗ ನೋಡಿ, ವೀಳ್ಯದಲ್ಲೇ ಬಳ್ಳಿ ಬೇಸಾಯದ ಅನುಭವಗಳೇ ಮುಖ್ಯವಾಗಿ, ವೀಳ್ಯದಲ್ಲೇ ಬಳ್ಳಿ ಬೇಸಾಯವನ್ನ ಹೇಗ್ ಮಾಡ್ತೀರಿ, ಅದರ ಬೀಜದ ಆರೈಕೆ ಹೇಗೆ, ಅದರ ನಾಟಿ ಕ್ರಮ ಯಾವ ತರ ಮಾಡ್ತೀರಿ? ಅದರದ್ದು ಬಳ್ಳಿ ಬೀಜ ಇದ್ರು ಮುಂಡ ಬೀಜ ಸಿಗುತ್ತೆ, ನುಗ್ಗಿ ಬೀಜ, ಚೊಕ್ಸಿ ಬೀಜ, ಬುರ್ಲ ಬೀಜ ಸಿಗುತ್ತೆ, ಅದನ್ನ ತಗೊಂಬಂದು ಹಾಕ್ತಿವಿ, ಗುಂಡಿ ತೋಡ್ತೀವಿ, ಗುಂಡಿ ತೋಡಿ ಆ ಗಿಡ ಬೆಳೆಸ್ತೀವಿ, ಬೆಳೆಸಿ ಅದೊಂದು ಸ್ವಲ್ಪ ಬಳ್ಳಿ ಹಚ್ತೇವೆ, ಅದಕ್ಕೆ ಬಳ್ಳಿ ಹಚ್ಚಿ ಅದನ್ನ ಬೆಳೆಸ್ಕಂತ ಮುಂಡ ದೊಡ್ಡವಾದಂಗೆ ಬಳ್ಳಿ ಬೆಳೆಸ್ತದೆ, ಬಳ್ಳಿ ಬೆಳೆಸ್ಕಂತ ಕಟ್ಟಿಗೆ ಅಂತ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅದನ್ನೆಲ್ಲ ಹಾಕಿ ಅಂತ ಬೆಳೆಸೋದು. ಅದನ್ನ 2 ವರ್ಷ ಮಟ್ಟ ಕಷ್ಟ ಪಡ್ಬೇಕು, ಅದ್ರ ಮೇಲೆ ಅದು ಸುಖ ಸಿಗುತ್ತೆ. ಅಂದ್ರೆ ನೀವು ಈ ಬಳ್ಳಿಯನ್ನ ನೆಡುವಂತ ಕ್ರಮ ಹೇಗೆ, ಈ ಭೂಮಿಯನ್ನ ಯಾವ ತರ ಹದಗೊಳಿಸ್ಕೋತೀರಿ? ಭೂಮಿ ಫಸ್ಟ್ ಗೆ ಹೊಲ ಹೊಡಿಸ್ತೀವಿ ಟ್ರ್ಯಾಕ್ಟರಿಲಿ, ಕ್ಲೀನ್ ಆಗಿ ಹೊಡಿಸಿ ಅದನ್ನೆಲ್ಲ ಮಾಗಿ ಮಾಡಿ ಮಟ್ಟ ಮಾಡಿಸಿ ನೀರೆಲ್ಲ ಬೋರ್ ಇದ್ರೆ ನೀರನ್ನ ಇದು ಮಾಡ್ಕೊಂಡು ಅದೆಲ್ಲ ಮಾಡ್ತೇವೆ. ಹೇಗೆ, ಎಷ್ಟು ಅಂತರದಲ್ಲಿ ಈ ಬಳ್ಳಿಗಳನ್ನ ನಾಟಿ ಮಾಡ್ತೀರಿ? ಗುಂಡಿ ತೋಡಿ ಅದಕ್ಕೆ ಮುಂಡ ಬೀಜ ಹಚ್ಚಿರ್ತಾವಲ್ಲ, ಆ ಬಳ್ಳಿಗೆ ಮುಂಡ ಬೀಜಕ್ಕೆ ಬಳ್ಳಿ ಹಚ್ಚೋದು. ಅದ್ ಯಾವ ತರ, ಎಷ್ಟು ಆಳದಲ್ಲಿ ನೀವು ಅದನ್ನ ಬಳ್ಳಿ ಹಚ್ತೀರಿ? 1 ಅಡಿ ಉದ್ದ ಆಳ ತೆಗಿಯೋದು. ಅಗಲ? ಅಗಲ 1.5 ಅಡಿ. ಆ ಗುಂಡಿಗೆ ಏನ್ ಕೊಡುಗೆ ಗೊಬ್ಬರ ಅಷ್ಟೇ ಅದಕ್ಕೆ ಹಾಕೋದು, ಆಮೇಲೆ ಕೆಂಪು ಮಣ್ಣು ಯಾವ್ದಾರ ಬೇರೆ ತರ ಇದ್ರೆ, ಅದು ಸುಣ್ಬುರ್ಲಿ ಬಣ್ಬುರ್ಲಿ ಆ ತರ ಇದ್ರೆ ಕೆಂಪು ಮಣ್ಣು ಹಾಕ್ತೇವೆ ಅಷ್ಟೇ, ಅದೇ ಮಣ್ಣು ಅದು ಕೊಟ್ಟಿಗೆ ಗೊಬ್ಬರ 2 ಬಳ್ಳಿ. ಆಮೇಲೆ ದೊಡ್ಡದಾಗತ್ತಲ್ಲ, ಅವಾಗ ಅದು ಏನಾರು ರೋಗ ಬಿದ್ರೆ ಅದಕ್ಕೆ ಬೇನೆ ಎಣ್ಣೆ, ಆಮೇಲೆ ಎಂಡೆ ಸರ್ಪನ ಎಣ್ಣೆ ಇತ್ತಲ್ರಿ ಅವಾಗ, ಆ ಎಣ್ಣೆ ಈಗಿಲ್ಲ, ಈಗ ಬೇರೆ ತರ ಇದೆ, ಆ ಎಣ್ಣೆ ಉಪಯೋಗ ಮಾಡ್ತೀವಿ. ಸುಮಾರು ಎಷ್ಟುದ್ದದ ಬಳ್ಳಿನ ನಾಟಿ ಮಾಡ್ತೀರಿ ನೀವು? ಕರೇಬಳ್ಳಿ ಅಂತ. ಕರೇಬಳ್ಳಿ ಅಂತ ಉದ್ದ ಇರ್ತದೆ ನಾಟಿ ಮಾಡ? ಅದು ಸಣ್ಣದು 1.5 ಅಡಿ 2 ಗಿರಣ ಅಷ್ಟೇ. ಯಾಕೆ ಅಷ್ಟುದ್ದದ ಮಾತ್ರ ನೆಡಬೇಕು, ದೊಡ್ಡದ್ ನೆಟ್ಟದ್ರೆ ಏನ್ ತೊಂದರೆ ಆಗ್ತದೆ? ತೊಂದರೆ ಆಗಲ್ಲ, ಅದು ಬೆಳೀತಾ ಬೆಳೀತಾ ಅದೇ ಅಡಿಕೆ ಅಂತತಿ, ಅಡಿಕೆ ಅಂದ್ಮೇಲೆ ಅದನ್ನ ಒಂದ್ ಸ್ವಲ್ಪ ಮಾರುದಾದ್ಮೇಲೆ ಕಟ್ಟಬೇಕು, ಅದನ್ನ ಮುಂಡ ಕಚ್ಚಿಗೆ ಕಟ್ಟಿಗೆಂಬೇಕು ಅಷ್ಟೇ. ಈಗ ನೀವು ಈ ಆರೈಕೆ ಎಲ್ಲ ಹೇಗ್ ಮಾಡ್ತೀರಿ, ಯಾವ ತರದ ಭೂಮಿನ ಆಯ್ಕೆ ಮಾಡ್ಕೋತೀರಿ ವಿಶೇಷವಾಗಿ ಬಳ್ಳಿ ನಾಟಿ ಮಾಡ್ಬೇಕಾರೆ? ಮೊದಲು ಅದು ಒಳ್ಳೆ ಫಲವತ್ತ ಇರೋಂತ ಮಣ್ಣಿಂದ ಆಯ್ಕೆ ಮಾಡ್ತೀವಿ. ಹೇಗೆ ಗೊತ್ತಾಗ್ತದೆ ನಿಮ್ಗೆ? ಅದು ಮಣ್ಣು ಕಲ್ಲು ಪಲ್ಲು ಏನಿರಲ್ಲ, ಅದು ಫಲವತ್ತ ಮಣ್ಣು ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಕಲ್ಲು ಇದ್ದು ಆರದ ನೆಲಕ್ಕೂ ಬರುತ್ತೆ, ಆದ್ರೂ ಕಲ್ಲು ಇದ್ನೆಲ್ಲ ಅಷ್ಟು ಇಳುವರಿ ಬರಲ್ಲ, ಇದು ಮೆತ್ತನೆಲ್ಲ ಒಂದ್ ಸ್ವಲ್ಪ ಇಳುವರಿ ಬರುತ್ತೆ, ಮಣ್ಣು ಏನ್ ಎರ್ಸೋದೇನ್ ಬೇಕಾಗಿಲ್ಲ ಅದಕ್ಕೆ, ಅದೇ ಮಣ್ಣಾದ್ರೆ ಸಾಕು. ಯಾವ ಸಮಯದಲ್ಲಿ ನೀವು ಬಳ್ಳಿಯನ್ನ ನಾಟಿ ಮಾಡ್ತೀರಿ? ಮಳೆಗಾಲದಲ್ಲಿ. ಮಳೆಗಾಲ ಪ್ರಾರಂಭದಲ್ಲ ಅಥವಾ? ಮಳೆಗಾಲ ಪ್ರಾರಂಭದಲ್ಲಿ. ಮಳೆಗಾಲ ಪ್ರಾರಂಭದಲ್ಲಿ ನಾಟಿ ಮಾಡಿದ್ರೆ ಒಳ್ಳೆ. ಯಾಕೆ ಮಳೆಗಾಲ ಪ್ರಾರಂಭದಲ್ಲಿ ನಾಟಿ ಮಾಡಿದ್ರೆ ಒಳ್ಳೇದು? ಇದು ಬೇಸಿಗೆಗಾಲ ಬಿಸಿಲು ಇರುತ್ತೆ ಅಲ್ಲ, ಅದು ಮಳೆಗಾಲದಾಗ ಆದ್ರೆ ಅದು ನೆಳ್ಳಿರುತ್ತೆ, ಬಳ್ಳಿನೂ ದೊಡ್ಡವು ಇರ್ತಾವಲ್ಲ, ಇಳುತ್ತಾರಲ್ಲ ಅವಾಗ, ಆ ಇಳಿವಿದ ಬಳ್ಳಿನ ಕೊಯ್ದೊಗಿತಾರಲ್ಲ ಅವರು, ಅದನ್ನೇ ಆರಿಸ್ಕೊಂಡ್ಬಂದು ಮುರ್ಕೊಂಡು ಬಳ್ಳಿ ಬೀಜ ಹಚ್ಚೋದು, ಆ ಬಳ್ಳಿ ಬೀಜ ನಮಗೆ ಅವಾಗೇ ಸಿಗೋದದು, ಅಲ್ಲಿವರೆಗೆ ಅದು ಬಳ್ಳಿ ಬೀಜ ಸಿಗಲ್ಲ. ಮಳೆಗಾಲದಾಗ ಅವ್ರು ಬಳ್ಳಿ ಏನು ಇಳುತ್ತಾರಲ್ಲ, ತೋಟದ ದೊಡ್ಡ ತೋಟ ಆಗಿ ಅವನ್ನ ಎಲ್ಲ ಬೆಳೆಸಿ ಇದು ಮಾಡಿ ಅವ್ನ ಮತ್ತೆ ಇನ್ನೊಂದು ಪಟ್ಟು ಕೆಳಕ್ಕೆ ಇಳುತ್ತಾರಲ್ಲ, ಅವಾಗ ಆ ಬಳ್ಳಿ ಬೀಜ ತಂದು ನಾವು ಹಚ್ಚಬಹುದು, ಹೊಸ ಬಳ್ಳಿ ಹಚ್ಚೋರು, ಅವಾಗೇ ಸಿಗೋದದು. ಯಾವ್ಯಾವ ತರದ ತಳಿಗಳು ಇದಾವೆ ಈ ಎಳೆ ಬಳ್ಳಿನಲ್ಲಿ ವಿಶೇಷವಾಗಿ? 2 ತಳಿ ಇರೋದ್ರಿ, ಅಂಬಾಡಿ ಒಂದು, ಇದೊಂದು ಕರೆ ಎಲೆ ಒಂದು. ನೀವು ಯಾವ್ದನ್ನ ಬೆಳೀತಾ ಇದ್ದೀರಿ? ನಾವು ಕರೆ ಎಲೆ ಬೆಳೀತೇವೆ. ಏನು ಅಂಬಾಡಿ ಎಲೆಗೂ ಮತ್ತೆ ಕರೆ ಎಲೆಗೂ ಯಾವ ತರದ ವ್ಯತ್ಯಾಸಗಳಿದಾವೆ? ಕರೆ ಎಲೆ ಅಂದ್ರೆ ಇದು ಎಲ್ಲಾ ಕಡೆಗೂ ಇದೆ, ನಮ್ ಇದ್ರ ಕರ್ನಾಟಕದಲ್ಲಿ ಅದೇ ಎಲೆ ಜಾಸ್ತಿ ಬೆಳೀತಾ ಇರೋದು, ನಮ್ ಕಡೆ ಎಲ್ಲ ಅದೇ ಎಲೆ. ಅಂಬಾಡಿ ಹಚ್ತೇವೆ, ಆದ್ರೆ 1 ಮುಂಡ 2 ಮುಂಡ ಅಷ್ಟೇ, ಅದು ಅದನ್ನ ಅರಿಯಲ್ಲ, ಹಂಗ ಬಿಡ್ತೇವೆ, ಏನಾರ ಪೂಜೆ ಆದ್ರೆ ಅರ್ಕೊಂಡು ಇದು ಮಾಡ್ತೇವೆ ಅಷ್ಟೇ. ಹೇಗೆ ನಿಮ್ಗೆ ಈ ಎಲೆ ಬಳ್ಳಿಯ ಆರೈಕೆ ಯಾವ ತರ ಮಾಡ್ತೀರಿ? ಇದಕ್ಕೆ ಔಷಧಿಗಳನ್ನ ಸಿಂಪಡಣೆ ಮಾಡೋದಿರ್ಬೋದು ಅಥವಾ ಈ ನೀರುಗಳನ್ನ ಕೊಡೋದಾಗಿರ್ಬೋದು, ಗೊಬ್ಬರಗಳನ್ನ ಹಾಕೋದಾಗಿರ್ಬೋದು, ಇದನ್ನೆಲ್ಲ ಯಾವ ತರದ ಕ್ರಮದಲ್ಲಿ ನೀವು ಆರೈಕೆನ ಮಾಡ್ತೀರಿ? ಮಡಿ ಕಟ್ಟಿಸ್ಬೇಕು ಫಸ್ಟ್ ಗೆ, ಬಳ್ಳಿ ಏನು ಹಚ್ಚಿರ್ತಾವಲ್ಲ ಅವಾಗ ಅದೊಂದು ಸ್ವಲ್ಪ ಒಂದು ಲೆಕ್ಕಕ್ಕೆ ಬಳ್ಳಿ ಬರೋ ಮಟ ಬಿಟ್ಟು ಆ ಬಳ್ಳಿ ಕಟ್ಟಿಗೆಂದು ಮಡಿ ಕಟ್ಟಬೇಕು, ಆಮೇಲೆ ಕಡೆಗೆ ಅದೊಂದು 2 ತಿಂಗಳಾರ 1 ತಿಂಗಳಾರ ಬಿಟ್ಟು ಮಡಿ ಕೊಚ್ಚಬೇಕು, ಕೊಚ್ಚಿ ಮಡಿ ಕ್ಲೀನ್ ಆಗಿ ಕಟ್ಟಿಗೆಂದು ನೀರು ಬಿಟ್ಟಕಂತ ಅದಕ್ಕೆ ಇರ್ಬೇಕು ಖಾಲಿ ಹೋಗ್ಬಿಟ್ಟಾಗ. ಎಷ್ಟು ದಿನಕ್ಕೊಂದ್ಸರಿ ನೀರು ಬಿಡಬೇಕು? 4 ದಿವಸಕ್ಕೊಂದ್ಸರಿ ಬಿಟ್ಟರೆ ನಡೀತೈತಿ, ನಿಮ್ ಭೂಮಿ ತಾಕತ್ ಹೆಂಗಿದೆ ಆ ನಮೂನಿ ಬಿಡ್ಬೋದು, ನೀವು ಭೂಮಿ ಒಣಗ್ತಪ್ಪ ಅಂದ್ರೆ ಹಂಗ ಬಿಡ್ಬೋದು, ಭೂಮಿ ಹಸಿ ಇದ್ರೆ ಒಂದ್ 4 ದಿವಸ ಲೇಟ್ ಆಗಿ ಬಿಡೋಣ ಬಿಡ್ಬೋದು. ತುಂಬಾ ಹಸಿ ಆದ್ರೆ ಏನಾದ್ರೂ ತೊಂದರೆಗಳಾಗ್ತದ? ತುಂಬಾ ಹಸಿ ಅಂದ್ರೆ ಜಲಪಾತ ಇದ್ದರೆ ಅಂದ್ರೆ ಅದು ಜೋಗ ಆಗುತ್ತೆ, ಜೋಗ ಆಗ್ಲಿಲ್ಲ ಆದ್ರೆ ಜೋಗ ಆಗಲ್ಲ, ಜೋಗ ಆಗ್ಬಾರ್ದು, ಜೋಗ ಆದ್ರೆ ಅದಿರಲ್ಲ. ಬಳ್ಳಿ ಹೋಗತಿ ಸಾಯ್ತೈತಿ. ತುಂಬಾ ಬೆಟ್ಟ ಆದ್ರೆ ಕೂಡ ಸಾಯ್ತೈತಿ ಬಳ್ಳಿ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು, ನಾವು ಆ ನೀರಾವರಿಯನ್ನ ಎಷ್ಟು ಅಗತ್ಯ ಇದೆಯೋ ಆ ಬಳ್ಳಿಗೆ ಅಷ್ಟು ಮಾತ್ರ ಬಿಡಬೇಕು ಅಂತಕ್ಕಂಥದ್ದು ತಮ್ಮ ಅಭಿಪ್ರಾಯ. ಚಿತ್ರನರೇ, ಇದಕ್ಕೆ ಯಾವ ತರದ ಗೊಬ್ಬರವನ್ನ ಹಾಕ್ತೀರಿ? ಕೊಟ್ಟಿಗೆ ಗೊಬ್ಬರ ಅದೇ ಒಂದು ಗೊಬ್ಬರ ಉಪಯೋಗಿಸೋದು, ಆಮೇಲೆ ಕಡಿಗೆ ಔಷಧಿ ಅದೇ ಔಷಧಿ ಒಂದು ಉಪಯೋಗಿಸೋದು. ರಾಸಾಯನಿಕ ಗೊಬ್ಬರ ಹಾಕ್ತೀರಾ? ಇಲ್ಲ ಇಲ್ಲ, ಹಾಕಲ್ಲ ಅದನ್ನ, ಹಾಕಲ್ಲ. ಸಂಪೂರ್ಣ ಸಾವಯವದಿಂದಲೇ ನೀವು ಗೊಬ್ಬರವನ್ನ ಹಾಕ್ತೀರಿ. ಬೇರೆ ಔಷಧಿಗಳನ್ನೆಲ್ಲ ಹೇಗೆ ಸಿಂಪಡಣೆ ಮಾಡ್ತೀರಿ, ಅದರ ವಿಧಾನಗಳು ಹೇಗೆ? ಔಷಧಿ ಅಂಗಡಿಗಳಲ್ಲ ತರ್ತೇವ್ರಿ. ಯಾರು ಕೊಡ್ತಾರೆ ನಿಮ್ಗೆ? ನಾವು ಅಲ್ಲಿ ಬರ್ಸ್ಕೊಂಡ್ ಬರ್ತೇವೆ, ಗೊತ್ತಿದ್ದಾರ ಕೊಟ್ಟಾಗ ಅವ್ರು ಕೂಡ ಬರ್ಸ್ಕೊಂಡ್ಬಂದು ನಾವು ಇಲ್ಲಿ ಅಂಗಡಿಗಳ ಕೊಟ್ರೆ ಅವ್ರು ಇಂತಿಂಥ ಔಷಧಿ ಕೊಡ್ರಿ ಅಂದ್ರೆ ಕೊಡ್ತಾರೆ. ಎಷ್ಟು ದಿನಕ್ಕೊಂದ್ಸರಿ ಔಷಧಿನ ಸಿಂಪಡಣೆ ಮಾಡ್ಬೇಕಾಗ್ತದೆ? ಅದು ಬಳ್ಳಿ ಹಸಿರು ಕರಿದಿತ್ತಪ್ಪ ಅಂದ್ರೆ ಹಸಿರು ಬಳ್ಳಿ ಆಗ್ಬೇಕಂದ್ರೆ ಅವಾಗ ಹಸಿರು ಬಳ್ಳಿ ಹಾಕಂದ್ರೆ ಹಸಿರು ಈ ತರ ಎಣ್ಣೆ ಐತಿ ಬೇನೆ ಎಣ್ಣೆ ಅಂತಂದು, ಅದು ಆಮೇಕ ಬೇನೆ ಎಣ್ಣೆ ಹಿಂಗು ಅವೆಲ್ಲ ಔಷಧಿ ಇದೆ, ಅದು ಆ ತರ ಔಷಧಿ ತಂದು ಹೊಡಿತೀವಿ. ಆಮೇಕ ಮುಟ್ರಿಕೆ ಆಗಿರ್ತೈತಿ ಇಲ್ಲಿ ಅರಿತೈತಿ ಅಂತಂದು ಆ ತರದ್ದು ಎಣ್ಣೆ ತಂದು ಹೊಡಿತೀವಿ ಸ್ಪ್ರೇ ಮಾಡೋದು. ಚೇತನ್ ಅವ್ರ, ಈಗ ನೀವು ಈ ಬಳ್ಳಿಯ ಆರೈಕೆಲೆ ವಿಶೇಷವಾಗಿ ಈ ಬಳ್ಳಿ ಕಟ್ಟೋದು ಅಂತ ಹೇಳಿ ಹೇಳ್ತಾ ಇದ್ರಿ, ಏನು ಈ ಬಳ್ಳಿ ಕಟ್ಟೋದು ಅಂದ್ರೆ ಏನು, ಅದು ಯಾವ ತರ ಕ್ರಮದಲ್ಲಿ ಬಳ್ಳಿ ಕಟ್ತೀರಿ, ಹೇಗೆ? ಅದು ಬಳ್ಳಿ ಯಾವ ತರ ಕಟ್ತವೆ ಅಂದ್ರೆ ಮುಂಡ ಇರುತ್ತೆ, ಮುಂಡಕ್ಕೆ ಆಪು ಇರುತ್ತೆ, ಆ ಆಪು ಕೊಯ್ಕೆ ಬಂದು ಆಪು ಇರುತ್ತಲ್ಲ ನಮ್ಮನೆಯಾಗ ಅದನ್ನ ತಗೊಂಡು ಕಟ್ಟಬೇಕು ಬಳ್ಳಿಯನ್ನು ಜೋಡಿಸಿ ಒಂದಕ್ಕೆ ಮೇಲೆ ಜೋಡಿಸಿ ಅಂತ ಕಟ್ಟಬೇಕು. ಯಾವ ಕ್ರಮದಲ್ಲಿ? ಅದು ಎಣ್ಣೆಕ್ಕೆ ನಾವು ಮನಸ್ಸರೆ ಕಟ್ಟಬೇಕು. ಕಟ್ಟೋದ್ರಿಂದ ಏನು ಉಪಯೋಗ? ಬಳ್ಳಿ ಮುರಿಯಲ್ಲ, ಅದು ಬಳ್ಳಿ ಮುರಿಲಂಗ್ ಕಟ್ಟಿಗೆ ಅಂತ ಹೋದ್ರೆ ನಮಗೆ ಬಳ್ಳಿ ಹೆಂಚ ಆಗುತ್ತೆ, ಅದು ಬಳ್ಳಿ ಮುರುಗಿದ್ರೆ ನಮಗೇನು ಲಾಭ ಇಲ್ಲ ಅದರಿಂದ, ಅದು ಬಳ್ಳಿ ಮುರ್ಕೊಂಡು ಹೋಗ್ತೈತಿ. ಇಲ್ಲಿ ಗಮನಿಸಬೇಕಾಗಿರೋ ಬಳ್ಳಿಯನ್ನು ಮುರಿದೇ ಇದ್ದ ಹಾಗೆ ನಾವು ಕಾಪಾಡ್ಕೋಬೇಕು, ಕಾಪಾಡ್ಕೊಬೇಕು. ಸುಮಾರು ಎಷ್ಟು ಎತ್ತರ ಬೆಳೀತದೆ ಅದು ಮುಂಡ? ಎಷ್ಟು ಹೈಟ್ ಐತೆ ಇರ್ತೈತಲ್ಲ ಮುಂಡ, ಸೊಪ್ಪು ನಾವು ಕಡ್ಕಂತ ಕಡ್ಕಂತ ಸಾವಿರಕ್ಕಿಂತ ಕಡ್ಕಂತ ಇರ್ತಲ್ಲ ಅಲ್ಲಿ ಮುಟನು ಬೆಳೆಸಬಹುದು ಮುಂಡ ಬಳ್ಳಿ ಬೆಳೀತೈತಿ. ಆ ಮೂಮೆಂಟಿಗೆ ಅದು ಬಳ್ಳಿ ಮಳೆಗಾಲ ಟೈಮಿಗೆ ಮತ್ತೆ ಬಳ್ಳಿ ಇಡುವಾಗ ಬರುತ್ತೆ ಚಂಟಿಗೆ ಹೋಗಿ ಅವಾಗ ಬಳ್ಳಿ ಇಡಬೇಕು. ಅನ್ನ ಅದು ನೀವು ಮುಂಡ ಅಂತ ಹೇಳಿ ಹೇಳಿದ್ರಲ್ಲ, ಅದು ಹೇಗೆ ಸಿದ್ಧಪಡಿಸ್ತೀರಿ, ಅದು ಎಲ್ಲಿ ಯಾವ್ದ್ರಿಂದ ಅದನ್ನ ನೀವು ಮಾಡ್ತೀರಿ? ಚೊಕ್ಸಿ ಬೀಜ, ಬುರ್ಲ ಬೀಜ, ಗಿ ಬೀಜ ಅವೆಲ್ಲ ಸಿಗುತ್ತೆ ಅಲ್ಲ, ಆ ಬೀಜವನ್ನ ಹಾಕಿ ಸಾಲ್ ಹೊಡೋದು, ಬೀಜವನ್ನ ಹಾಕ್ಬೇಕು ಒಂದೂವರೆ ಅಡಿ ಒಂದು ಮುಂಡ ಬೀಳುತ್ತೆ ಸಾಲ್ ಹೊಡಿಬೇಕು. ಈಗ ಹೆಂಗ ಹತ್ತಿ ಸಾಲು ಆ ತರ ಹೊಡಿತಾವಲ್ಲ ಆ ತರ ಬಳ್ಳಿಗೂ ಸಾರ ಸಾಲ್ ಹೊಡೋದು, ಬೀಜ ಹಚ್ಚಬೇಕು, ಹಚ್ಚಿ ಒಂದ್ ಸ್ವಲ್ಪ ಬೆಳೆ ಮುಟ್ಟ ಬಳ್ಳಿ ಹಚ್ಚಬಾರ್ದು, ಬೀಜ ಬಳ್ಳಿ ಬೀಜ ಹಚ್ಚಬೇಕು. ಈಗ ಸುಮಾರು ನೀವೀಗ ಈ ಬಳ್ಳಿಯನ್ನ ಆರೈಕೆ ಮಾಡೋ ಅಂತ ಸಂದರ್ಭದಲ್ಲಿ ಸುಮಾರಾಗಿ ವೀಳ್ಯದೆಲೆ ಬಳ್ಳಿ ಎಷ್ಟು ವರ್ಷ ಆಯಸ್ ಇದೆ, ಅದಕ್ಕೆ ಎಷ್ಟು ವರ್ಷ ಬದುಕ್ತವೆ? ಅದು ನಾವು ಎಲ್ಲಿ ಮುಟ್ಟಾದ್ರೂ ಚೆನ್ನಾಗಿತ್ತು ಅಂದ್ರೆ ನಾವು ಸಾಯ ತನಕ ಆದ್ರೂ ಇರುತ್ತೆ ರೀ, ಇನ್ನೊಬ್ರು ನಮ್ಮ ಮಕ್ಕಳ ಕಾಲಕ್ಕೂ ಇರುತ್ತೆ ಅದು ಬಳ್ಳಿ, ನಾವು ಚೆನ್ನಾಗಿ ನೋಡ್ಕೊಂಡ್ವಿ ಅಂದ್ರೆ ಅದು ಜೋಗ ಹೋಗುತ್ತಂದ್ರೆ ನಾವ್ ಹೇಳಕ್ ಬರಲ್ಲ ಅದಕ್ಕೆ, ಅದು ಅವಾಗಲೇ ಸಾಯ್ಬಹುದು. ಜೋಗ ಆಗದಿದ್ದಂಗೆ ನೋಡ್ಕೋಬೇಕಾಗ್ತಕ್ಕಂಥದ್ದು ಬಹಳ ಮುಖ್ಯ. ಅದು ಕರಿಜಿಗೆ ಬಂದ್ರೆ ಅದು ಸಾಯುತ್ತೆ, ಕಾಡಿಗೆ ಅಂತ ಬರುತ್ತೆ, ಕರಿಜಿಗೆನು ಅಂತಾರೆ ಕಾಡಿಗೆನು ಅಂತಾರೆ, ಅದ್ರಲ್ಲಿ ಬರ್ಲಂಗೆ ನೋಡ್ಕೊಂತ ಇರ್ಬೇಕು. ನಿಮ್ಗೆ ಎಷ್ಟು ಎಕರೆ ಜಮೀನ್ ಇದೆ ಚೇತನ್ ಅವ್ರೆ? ಒಂದ್ ಎಕರೆ ಇದೆ. ಬೇರೆ ಏನೇನ್ ಬೆಳಿತೀರಿ? ಬಳ್ಳಿ ಅಷ್ಟೇ ನಾವು ಬೆಳಿತಾ ಇರೋದು, ವೀಳ್ಯದೆಲೆ ಒಂದು ಬಿಟ್ಟು ಬೇರೆ ಏನು ಬೆಳೆಯೋದಿಲ್ಲ. ಇದಕ್ಕೆ ನೀವು ಕೆಲಸ ಎಲ್ಲ ಹೇಗೆ ಮಾಡಿಸ್ತೀರಿ, ವೀಳ್ಯದೆಲೆ ಬಳ್ಳಿ ರೆಡಿ ಮಾಡ್ಲಿಕ್ಕೆ ನೀವೇ ಮಾಡ್ತಿರೋ ಅಥವಾ ಕೂಲಿ ಆಳನ್ನ ಹಚ್ಕೋತಿರೋ ಹೇಗೆ? ಹೆಚ್ಚುವರಿ ಬಳ್ಳಿ ಜಾಸ್ತಿ ಬಂತು ಕಟ್ಟಕ್ಕೆ ಅಂದ್ರೆ ಕೂಲಿ ಆಳು ಹಚ್ಚಲೇಬೇಕಾಗತ್ತೆ, ಅವ್ರಿಲ್ಲದ್ರೆ ಮತ್ತೆ ಆಗಲ್ಲ. ಬಳ್ಳಿ ಮುರಿತೈತಿ ಅದನ್ನ ಕೊಯ್ದು ಇಬೇಕಾಗತ್ತೆ, ಆಮೇಲೆ ಅದು ಕೊಯ್ತು ಅಂದ್ರೆ ನಮಗೆ ನಮ್ದೇ ಕೈ ಮುರಿದಂಗೆ. ಸುಮಾರು ಒಂದ್ ಬಳ್ಳಿಯಿಂದ ಎಷ್ಟು ಆದಾಯ ಬರ್ತದೆ? ಅದರಿಂದ ಸುಮಾರು ಒಂದು ಮುಂಡ ಬಳ್ಳಿ ಕ್ಲೀನ್ ಕಟ್ಕೊಂಡ್ವಿ ಅಂದ್ರೆ ಒಂದ್ 1000 ಗಂಟೆ ಎಲೆ ಕೊಯ್ಬೋದ್ರಿ ನಾವು. ಅಂತ 10 ಮುಂಡ 12 ಮುಂಡ ಕೊಯ್ದು ಅಂದ್ರೆ ಒಂದ್ ಅಂಡಿಗೆ ಎಲೆ ಆಯ್ತ್ರಿ ಆಯ್ತ್ರ, ಅದಕ್ಕೆ ಎಷ್ಟು ದುಡ್ಡು? ಈಗ 12,000 ರೂಪಾಯಿ 15,000 ರೂಪಾಯಿಗಳಲ್ಲೇ ಐತಿ ಒಂದ್ ಮುಂಡಕ್ಕೆ. 1,000 ಎಲೆ ಕೊಯ್ದ್ವಿ ಅಂದ್ರೆ ಅಂತ 10-12 ಮುಂಡ ಕೊಯ್ದ್ವಿ ಅಂದ್ರೆ 12,000 ಎಲೆ ಆತು, 12,000 ಎಲೆಗೆ ಒಂದ್ ಪೆಂಡೆ ಆತು, 12,000 ರೂಪಾಯಿ ರೊಕ್ಕ ಆತು. ಒಂದ್ ಮುಂಡಕ್ಕೆ 1,000 ರೂಪಾಯಿ ರೊಕ್ಕ ಬಿದ್ದಂಗ ಐತ್ರಿ. ಅಷ್ಟಾಗ ಅದನ್ನ ಬಳ್ಳಿ ಹತ್ರ ಕಟ್ಕೊಂಡು ಹತ್ರ ಬೆಳೆಸ್ಕೊಂಡ್ರೆ ಅಷ್ಟ ಆಗುತ್ತೆ ನಮ್ಗೆ. ಇದಕ್ಕೆ ಮಾರ್ಕೆಟ್ ವ್ಯವಸ್ಥೆ ಎಲ್ಲ ಹೇಗ್ ಮಾಡ್ಕೊಂಡಿದ್ದೀರಿ? ಮಾರ್ಕೆಟ್ ಅಲ್ಲಿ ನಂಬರು ಗಾಡಿ ಇದಾವೆ, ಬರ್ತೇವೆ, ಅವರೇ ಡೈಲಿ ಓಡಾಡ್ತಾರೆ, 2 ದಿವಸಕ್ಕೊಂದ್ಸರಿ ಮಾರ್ಕೆಟ್ಗೆ ಹೋಗ್ತೇವೆ, ಅವ್ರೆ ತಗೊಂಡು ಹೋಗ್ತಾರೆ, ಅವ್ರಿಗೆಲ್ಲ ಅಲ್ಲೇ ದುಡ್ಡು ಇಸ್ಕೊಂಡು ಅವ್ರು ಅಲ್ಲೇ. ಎಲ್ಲೆಲ್ಲಿ ಕಳ್ಸಿಕೊಡ್ತೀರಿ ನಿಮ್ಮ ಎಲೆಗಳನ್ನ? ರೇಡಮಿನರ್ ಅಷ್ಟೇ, ಮತ್ತೆ ಇಲ್ಲಿ ಇಲ್ಲ. ಅಂದ್ರೆ ವ್ಯಾಪಾರಸ್ಥರು ನೇರವಾಗಿ ನಿಮ್ಮಲ್ಲಿಗೆ ಬಂದು ಖರೀದಿ ಮಾಡ್ತಾರ ಹೇಗೆ? ಅವರು ಮೊದ್ಲಿಗೆ ಬರೋರು, ಈಗ ಅಲ್ಲಿಗೆ ಮಾರ್ಕೆಟ್ ಮಾಡಿದಾರಲ್ಲ ಮಾರ್ಕೆಟ್ಗೆ ಹೋಗ್ತಾರೆ, ಈಗ ನಮ್ಮೂರವರೇ ಆ ಗಾಡಿ ಜೊತೆ ಒಬ್ರು ಮನೆಗೆ ಒಬ್ರು ಹೋಗ್ತಾರೆ ಅವ್ರ ಪೆಂಡೆ ಹಾಕೊಂಡು. ನೀವು ಮಧ್ಯವರ್ತಿಗಳನ್ನ ಯಾರು ಇಟ್ಕೊಂಡಿದ್ದೀರಾ? ಇಲ್ಲ, ನೇರವಾಗಿ ನೀವೇ ಮಾರುಕಟ್ಟೆ ವ್ಯವಸ್ಥೆನ ಮಾಡ್ತೀರಿ. ನಿಮಗೆ ಒಂದ್ ವರ್ಷಕ್ಕೆ ಎಷ್ಟು ಆದಾಯ ಬರ್ತದೆ ಚೇತನ್ ಅವರೆ? ಒಂದ್ ವರ್ಷಕ್ಕೆ ಈಗ ಹೆಂಗಿಲ್ಲ ಅಂದ್ರೆ ಒಂದು 1100 ಗುಣಿಗೆ ಒಂದ್ 20-30 ಅಂಡಿಗೆ ಎಲೆ ಕೊಯ್ದ್ವಿ ಅಂದ್ರೆ ಅದು ಒಂದು ಕೊಯ್ಲಿಗೆ 2,00,000 ಗಂಟಲೆ ತೆಗಿಬಹುದ್ರಿ ಒಂದು ತಿಂಗಳಿಗೆ. ಒಂದು ತಿಂಗಳಿಗೆ 2-2.5 ಲಕ್ಷ ಗಂಟಲೆ ತೆಗಿಬಹುದು ಚೆನ್ನಾಗಿ ಬಂತ ಆದಾಯ ಅಂದ್ರೆ. ಅಂತದ್ ಒಂದ್ ವರ್ಷಕ್ಕೆ ಎಷ್ಟು ಆಗ್ಬೋದ್ರಿ? ಒಂದು 10-15 ಲಕ್ಷ ಮುಟ ಬೆಳಿಬಹುದು ನೋಡ್ರಿ ಒಂದ್ ವರ್ಷಕ್ಕೆ. ಬಹಳ ಒಳ್ಳೆಯ ಆದಾಯ ಅಂತಕ್ಕಂಥದ್ದು ತಮ್ಮ ಅಭಿಪ್ರಾಯ. ನೀವು ನಿಮ್ಮ ಬಿಡುವಿನ ಸಮಯನ ಹೇಗ್ ಕಳಿತೀರಿ? ಎಲೆ ಬಳ್ಳಿ ಕೆಲಸ ಇಲ್ದಿದ್ದಾವಾಗ ಯಾವ ತರ ಸಮಯನ ಕಳಿತೀರಿ? ಇಲ್ಲಿ ನಮಗೆ ಕೆಲಸ ಇಲ್ದಾಗೆ ನಾವು ಏನ ನಾವಾಗೆ ಬಿಡ್ಬೇಕ್ರಿ. ಅದು ಕೆಲಸ ಇಲ್ಲ ಅಂತ ಬಿಡಂಗಿಲ್ಲ, ಏನಾದ್ರೂ ಒಂದ್ ಮಾಡ್ತಾನೆ ಇರೋದು. ಅದು ಕಳೆ ತೆಗಿಯೋದಾಗಲಿ ಒಂದ್ ಏನೋ ಆಗಲಿ, ಒಟ್ಟಾದ್ರೆ 24 ದಿವಸ ಇದ್ದೇ ಇರ್ಬೇಕು. ವರ್ಷ ಇಡೀ ಜೊತೆಗಿದ್ರೆ ಒಳ್ಳೇದು. ಒಳ್ಳೇದೇ. ನಾವ್ ಅದ್ರ ಮಕ್ಕಳು ಸಣ್ಣ ಮಕ್ಕಳು ಜೋಪಾನ ಮಾಡಿದ ಮಾಡ್ಕೊಂತ ಇರ್ಬೇಕು. ನೀರಾವರಿ ವ್ಯವಸ್ಥೆ ಎಲ್ಲ ಹೇಗ್ ಮಾಡ್ಕೊಂಡಿದ್ದೀರಿ? ನೀರಾವರಿ ವ್ಯವಸ್ಥೆ ಬೋರ್ ಹಾಕ್ಸ್ಕೊಂಡಿದ್ವಿ, ನೀರು ಬಿದ್ದಿದೆ, ಅದು ಮಾಡ್ತಾ ಇದ್ದೇವೆ. ಅವರೆಲ್ಲರೂ ಕೂಡ ಇದೇ ವಿಳ್ಯದಲ್ಲೇ ಬಳ್ಳಿ ಕೆಲಸವನ್ನು ಮಾಡ್ತಾರಾ? ಅವರು ನಾವು ಇಬ್ಬಳರು ಮಾಡ್ತೇವೆ, ಅಣ್ಣ ತಮ್ಮನ ಇಬ್ಬಳರು. ನಮ್ಮ ಅಪ್ಪಾಜಿ ಅವರು ಅವರೆಲ್ಲ ಅದಿ ಪದಿ ಕಡಿಯೋಬೇಕಾದ್ರೆ ಬಂದು ಮಾಡ್ತಾರೆ, ಮಡಿ ಕೊಚ್ಚೋದು ಅಲ್ಲಿ ಮಾಡ್ತಾರೆ ಬಂದು. ಇಷ್ಟೆಲ್ಲ ಮಾಡ್ಕೊಡ್ತಾರ ಅವರು. ಅವ್ರ ಏನಪ್ಪ ಮಣ್ಣು ಕೆಲಸ ಮಾಡೋರು ಅವ್ರು ಅಷ್ಟೇ. ನಾವು ಬಳ್ಳಿ ಕಟ್ಟೋದು, ಎಲೆ ಕೊಯ್ಯೋದು ಮಾಡ್ತೇವೆ ನಾವು. ನಾನು ಖುಷಿ ಕೊಡ್ತಾ ಇದೆ. ಹಾ, ಖುಷಿ ಕೊಡ್ತಾ ಇದೆ. ಕೃಷಿ ಇಲಾಖೆಯ ಸಹಾಯನ ಏನಾದರೂ ಪಡ್ಕೊಂಡಿದ್ದೀರಾ? ಹೇಗೆ ಕೃಷಿ ಇಲಾಖೆ ಸಹಾಯ ಏನು ಪಡ್ಕೊಂಡಿಲ್ಲ. ಈಗ ಯಂತ್ರೋಪಕರಣಗಳ ಖರೀದಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಗೊಬ್ಬರಗಳ ಪ್ರಯೋಜನ ಆಗಿರ್ಬೋದು, ಹನಿ ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಆ ತರದ ಏನಾದರೂ ಸಹಾಯನ ಪಡ್ಕೊಂಡಿದ್ದೀರಾ? ಪಡ್ಕೊಂಡಿಲ್ಲ. ಧನ್ಯವಾದಗಳು ಚೇತನ್ ಅವರೇ. ಇದುವರೆಗೆ ನಮ್ಮ ಭದ್ರಾವತಿ ಆಕಾಶವಾಣಿಯ ಜೊತೆಗಿದ್ದು ತಮ್ಮ ವೀಳ್ಯದ ಎಲೆ ಬಳ್ಳಿಯ ಬೇಸಾಯದ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ನಿಮಗೆ ಮತ್ತೊಮ್ಮೆ ನಮ್ಮ ಆಕಾಶವಾಣಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ವೀಳ್ಯದೆಲೆ ಬೇಸಾಯದ ಅನುಭವ ಕುರಿತು ಹಿರೇಕೆರೂರು ತಾಲೂಕು ಕಮಲಾಪುರದ ಚೇತನ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಗೆ ಅಪ್ಲೈ ಮಾಡಿ. 8550850092 ಅಥವಾ 8550850094 ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಇನ್ನು ಮುಂದೆ ಕೇಳಿ ಚಿತ್ರದುರ್ಗ ಜಿಲ್ಲೆ ಪಾಪೇನಹಳ್ಳಿಯ ಹನುಮಕ್ಕ ಮತ್ತು ತಂಡದವರಿಂದ ದೇವರ ಪದಗಳು. ಇದುವರೆಗೂ ಚಿತ್ರದುರ್ಗ ಜಿಲ್ಲೆ ಪಾಪೇನಹಳ್ಳಿಯ ಹನುಮಕ್ಕ ಮತ್ತು ತಂಡದವರಿಂದ ದೇವರ ಪದಗಳನ್ನು ಕೇಳಿದಿರಿ. ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು.